ವೈಜ್ಞಾನಿಕ ತರಬೇತಿ ತಿಳ್ಕೊಂಡು ಬಂದು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಬೆಳೆ ಬೆಳೆಯಾಕ ಚಾಲು ಮಾಡಿದೆ ಅಂದ್ರ ಗಂಡ ಇದ್ರ ನಿನ್ನಂಗ ಇರ್ಬೇಕ್ ನೋಡು. ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ, ತೊಗರಿ ಕಟಗಿ ಸುಡುಬ್ಯಾಡೋ, ಸುಡುಬ್ಯಾಡ ಅಣ್ಣ ಸುಡುಬ್ಯಾಡೋ, ತೊಗರಿ ಕಟಗಿ ಸುಡುಬ್ಯಾ.